ರಾಜ್ಯ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಅಗಲಿದ ಗಣ್ಯರಿಗೆ ಸಂತಾಪ. ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬೆಂಗಳೂರಿನಲ್ಲಿ ನಾಳೆ ಫೈನಲ್ ಪಂದ್ಯ, ಭಾರತ ಕುವೈತ್ ಸೆಣಸಾಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಲಬುರಗಿ, ವೇಳೆ 6:50. ಕಾರ್ಯಕ್ರಮ ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ. ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕಿರುನಾಟಕ, ಬಿಲ್ಲು ರೋಗವನ್ನು ಗೆಲ್ಲು ಕೇಳುವಿರಿ. ಕೊನೆಯಲ್ಲಿ ಚಿತ್ತಾಪುರ ತಾಲೂಕಿನ ಬೆನ್ನೂರು ಗ್ರಾಮದ ಸಂಗಣ್ಣ ಭೀಮರಾವ್ ಕುಂಬಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಮೊದಲಿಗೆ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಕೊಪ್ಪಳ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 95%. ಬೀದರ್, ರಾಯಚೂರು, ವಿಜಯಪುರ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 95% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಬರಬಹುದು ಅನ್ನುವಂತಹ ಸುಳಿವನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಈಗ ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ, ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ. ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ. ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ. ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕಾರ್ಯಕ್ರಮ ಸರಣಿ. ಬಿಳಿಯತ್ತ ಮಾನಿಂಗ. ಇಂದಿನ ವಿಷಯ ಜಾನುವಾರುಗಳಲ್ಲಿ ಧನುರ್ವಾಯು. ರೈತನ ಪ್ರೀತಿಯ ಮನಿಮಗ ಕಾಳಿಂಗ, ರೈತನ ಪ್ರೀತಿಯ ಮನಿಮಗ ಕಾಳಿಂಗ, ಅವನ ಜೊತೆಗಾರ ಮಾನಿಂಗ. ಕಾಳಿಂಗ ಮಾನಿಂಗ ನಿಂದುಂಡು ನಲಿದರ, ರೈತನಿಗೆ ವರವೂ ಇದ್ದಾಂಗ. ಕಾಳಿಂಗ ಮಾನಿಂಗ ತಿಂದುಂಡು ನಲಿದರ ಬರವೂ ಯಜ್ಞ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕರಿಯತ್ತ ಕಾಳಿಂಗ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಮೊದಲಿಗೆ ಕಿರುನಾಟಕವನ್ನು ಕೇಳೋಣ, ಆ ನಂತರ ಪಶುವೈದ್ಯರು ಇಂದಿನ ವಿಷಯದ ಕುರಿತು ನೀಡುವಂತಹ ತಜ್ಞ ಸಂದೇಶವನ್ನು ಕೇಳೋಣ. ಮೊದಲಿಗೆ ಕಿರುನಾಟಕ. ಕಿರುನಾಟಕ ಬಿಲ್ಲು ರೋಗವನ್ನು ಗೆಲ್ಲು. ರಚನೆ ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ. ಕೇಳಿ ಕಿರುನಾಟಕ ಬಿಲ್ಲು ರೋಗವನ್ನು ಗೆಲ್ಲು. ಈ ಹುಡುಗರದೊಂದು ಕಾಟ ಸಾಕಾಯ್ತಪ್ಪ. ಇವತ್ತರ ಕಾಲಾಗ ನೋಡೋಣ ಗೌಡ್ರೆ ಯಾರೇನು ಸಿಗ್ತಾರೇನು. ಗೌಡ್ರ ಗೌಡ್ರ ಬಾರ್ಪ ಶಿವಣ್ಣ. ನಮಸ್ಕಾರ ರೀ ಗೌಡ ಶಾನಿ ಅವ್ರ. ಬಾ ಬಾ ಬಾ. ಮತ್ತೇನ್ ಗೌಡ್ರ ಏನ್ ನಡೆಸ್ಯಾರ ರೀ? ಗೌಡ್ರು ಅದಾರ ಬಾ ಇಲ್ಲೇ ಬಂದ್ರ ನೋಡ. ನಮಸ್ಕಾರ ರೀ ಗೌಡ್ರ. ನಮಸ್ಕಾರ ಶಿವಣ್ಣ. ಏನ್ ನಡೆದಪ್ಪ? ಏನಿಲ್ರಿ ಗೌಡ್ರ. ಅಲ್ಲಿ ಏನ್ ನಡೆದ ಗದ್ಲ ಅಂತ ಮಾತಾಡ್ರಿ. ಏನೋ ನಡೆಸಿದ್ರ ಬರದ್ರಾಗ. ನಾ ಏನ್ ನಡೆಸಿಲ್ಲ, ಶಿವಣ್ಣ ಗುಡು ಗುಡು ಗುಡು ಅನ್ಕೋತ ಬಂದ. ಅಲ್ಲ ಯಾವಾಗ್ನು ಹಾಡಾಡ್ಕೋತ ಬರ್ತಾ. ಹೌದ್ರಿ ಗೌಡ್ರ. ಇವತ್ತ ಹಾಡಾಡ್ಕೋತ ಬಂದ ಯಾರ್ಯಾರ ಬೈಕೊಂಡ್? ಇಲ್ಲ ಇಲ್ಲ, ಬೈದಂಗ ಕಾಣಿಸ್ಲಿಕ್ಕೆ ನನಗರೇ. ನೀವ ಬಂದ್ಬಿಟ್ರಿ ಕೇಳಿಬಿಟ್ರಲ್ಲ ಹಂಗೇನೆ. ಅಲ್ಲಪ್ಪ ಶಿವಣ್ಣ, ನೀವು ಹಾಡಾಡ್ಕೊಂಡು ಬಂದಾಗಂತೂ ನನಗೆ ಅನಿಸ್ಲಿಲ್ಲ ಯಾಕೋ ಇವತ್ತು. ಹೌದ್ರಿ ಗೌಡ್ರ, ನೀವು ಬರೋಬ್ಬರಿ ಗುರ್ತಾ ಹೇಳಿದ್ರಿ ನೋಡ್ರಿ. ಏನಾಯ್ತು, ನಿಮ್ ಮನೆಗೆ ಬರಬೇಕಂತ ಹೊಂಟಿಂದ್ರೆ ಹಾಗಾಗ ಇವು ಹುಡುಗರು ಒಂದು ಹೊಸಾದ ಕಲ್ತಾವ್ ನೋಡ್ರಿ. ಈಗ ಏನ್ ಕಲ್ತಪ್ಪ? ಅಲ್ಲ ಅವು ರೋಡ್ ಮೇಲೆ ಆಡಾಕತ್ತಾವ. ರೋಡ್ ಮೇಲೆ ಆಡಬೇಡ್ರಿ ಅಂತ ಯಾವಾಗಿಂದ ಹೇಳಾಕತ್ತೆ ನಾನು. ರೋಡ್ ಮೇಲೆ ಆಡೋದ್ರಿಂದ ಎಲ್ಲಾ ತೊಂದರೆ ಆಗ್ತೈತಿ ಹೋಗೋರಿಗೆ ಬರೋರಿಗೆ. ಮತ್ತ ರೋಡ್ಗಳು ಇದಕ್ಕೆ ಇರುದ ಎದಕ್ಕೆ? ಗಾಡಿಗಳು ಹೋಗೋದಕ್ಕೆ ಇರ್ತದ, ಮನುಷ್ಯರ್ ತಿರುಗಾಡೋದಕ್ ಇರ್ತದ. ಅವನ್ನ ಬಿಟ್ಟು ಆಟದ ಮೈದಾನ ಆಡಿದ್ರೆ ಅಂದ್ರ ಹುಡುಗರಿಗೂ ತ್ರಾಸ, ಮತ್ತ ನಮ್ಮಂತ ಹೋಗಿ ಬರೋರಿಗೂ ತ್ರಾಸ. ಅದಕ್ಕೆ ಆಡಬೇಡ್ರಿ ಅಂತ ಹೇಳಾಗತ್ತೇನೆ. ಅವ್ ಕೇಳವಲ್ಲ ಹುಡುಗರು. ಅಲ್ಪ ಶಿವಣ್ಣ, ನಿಂದು ಬಲು ವಿಚಿತ್ರ ಬಿಡಪ್ಪ. ಈ ಸಣ್ಣ ಸಣ್ಣ ಮಕ್ಕಳು ಇರ್ತಾವಪ್ಪ, ಆಟ ಆಡತಿರ್ತಾವ. ಹಂಗಂದ್ರ ನೀ ಆಟ ಆಡ್ಬೇಡಂದ್ರೆ ಹೆಂಗಪ್ಪ? ಅಲ್ರಿ ಗೌಡ್ಶಾನಿ, ಆಡು ಜಾಗದಾಗ ಆಡಬೇಕು. ಇದು ಆಡ್ಲಿ ಬಿಡು. ಹಿಂಗೆ ನೋಡಿ ಸಪೋರ್ಟ್ ಮಾಡುದು. ಈಗ ನೋಡ್ರಿ ಮನ್ ಏನಾಯ್ತು ಗೊತ್ತೇನ್ರಿ? ಹಿಂಗೆ ಆಡಾಗತ್ತಿದ್ ಏನ್ ಆಟ ಆಡಾಗತ್ತವ್ ಹುಡುಗರು? ಬಿಲ್ಲು ಬಾಣ ತಗೊಂಡ್ ಆಡಾಗತ್ತವ್ರಿ. ಬಿಲ್ಲು ಬಾಣ ತಗೊಂಡ್ ಅದ ಏನಾಗ್ಯದ ಗೊತ್ತೇನ್ರಿ? ನನಗ್ ಗೊತ್ತಾಯ್ತು ಹೇಳಿ, ನಿನ್ ಬಡದ ಅದಕ್ಕ ಸಿಟ್ಟು ಬಂದದೆ. ಇವಾಗ ಮುಂದ್ ನೋಡಿ ಗುರುಗುರು ಮಾಡ್ಕೋತ ಹೊಂಟನ, ಹಿಂದೆ ಒಂದ್ ಬಡದ್ ಬಿಟ್ಟು. ಅಲ್ರಿ ಗೌಡ್ ಸಿಂಗ್, ಈಗ ನನಗ್ ಬಡಿಲಿ ಬ್ಯಾರೆಯವ್ರಿಗೆ ಬಡಿಲಿ, ಬಡಿದು ಅಂತೂ ಗ್ಯಾರಂಟಿನ. ಅವ್ ಹುಡುಗರು ಆಡ್ತಿರ್ತಾವ ಹೆಂಗ್? ಅವು ಬಾಣ ಬಿಡುದಂದ್ರೆ ಏನ್ ಶಿವ ಶಿವ ಶಿವ ಅಂತ ಬಾಣ ಬಿಡಾಕತ್ತಾವ. ತಪ್ಪು ಬಿಡಪ್ಪ. ಹೌದಿಲ್ರಿ, ತಪ್ಪು ಬಿಡ. ಆ ಟಿವ್ಯಾಗ ನೋಡ್ತಾವ ಅವು ಅನಿಮೇಷನ್ ಫಿಲ್ಮ್ ಬರಾಕತ್ತಾವಲ್ರಿ ಈಗ, ರಾಮಾಯಣ ಮಹಾಭಾರತ ಅವ್ ನೋಡ್ತಾವ. ಅದ್ರೊಳಗ ಇದ್ದಂತದ್ದನ್ನೇ ಇವು ಕಲಿತಾವ. ಮಾಡ್ಲಿ ಬೇಡ ನಂಗಿಲ್ಲ, ಆದ್ರೆ ಎಲ್ಲಿ ಮೈದಾನದೊಳಗ ಆಡ್ಬೇಕು? ಆಮೇಲೆ ಮತ್ತ ಅಪ್ಪ ಅವನು ಹೇಳ್ಬೇಕಲ್ರಿ ಇದನ್ನ. ಹೌದು ಬಿಡು, ನಿಂಗೆ ಬಾಳ ಪೆಟ್ಟು ಹತ್ತಿಲ್ಲ ಅದಿಲ್ಲ ಅಂದ್ರ ಕಣ್ಣಿಗೆ ಎಣ್ಣಿಗೆ ಬಡಿತಂದ್ರ ಹೆಂಗ? ಇಲ್ಲ ಈಗ ನಮ್ದು ಹೋಗ್ಬಿಟ್ರಿ ಪಾಪ. ಮುದುಕರು ಅದು ತಿರುಗಾಡಿದ್ರಿದಾವ, ಹೆಣ್ಮಕ್ಳು ತಿರುಗಾಡಿರ್ತಾವ, ದನಗಳು ಓಡಾಡ್ತಿರ್ತಾವ, ಕಣ್ಣಿಗೆ ಪಣ್ಣಿಗೆ ಬಡಿತಪ್ಪ ಅಂತಂದ್ರೆ ಹೆಂಗ? ಅಲ್ಲ ಶಿವಣ್ಣ, ನಿನ್ ಕಾಜಿ ಅಂತ ಅಗದಿ ಬರೋಬ್ಬರ ಅದು ನೋಡು. ಇದು ಎಲ್ಲರೂ ನಾವು ಇದನ್ನ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಎಲ್ಲರೂ ಪ್ರಯತ್ನ. ಹೌದಲ್ರಿ, ಮತ್ತ ನೀಡದಂಗ ಮೊದಲ ತಾಯಿ ತಂದೆ ಮಾಡಬೇಕು. ಅದಕ್ಕ ಮೊದ್ಲ ಆ ಹುಡುಗರಿಗೆ ನಾನೇ ಹೇಳ್ತೀನಿ, ಅವು ಮಾತು ಕೇಳ್ತಾವ ನಮ್ಮ ಅಂತ ಹೇಳಿ ಹೇಳ್ತೀವ್ರಿ. ಮತ್ತ ಅವು ಹುಡುಗರ ಬುದ್ಧಿನ ನೋಡ್ರಿ ಎಲ್ಲಿ ಏನು. ಅಲ್ಲಪ್ಪ ಶಿವಣ್ಣ, ಇದೇ ಮಾತಾಯ್ತು. ಮತ್ತ ಏನ್ರ ದವಾಖಾನೆ ಹೋಗಿ ಬಂದು ಹೆಂಗ ಏನ್ ಕತ್ತಿ ಎದ್ರ ಬಗ್ಗೆ ಕೇಳಿ ಬಂದಿಸಲ್ಲ ಗೌಡ್ರ? ಅದನ್ನೇ ಹೇಳ್ಬೇಕು ನೋಡ್ರಿ. ಅಲ್ಲ ಸುಮ್ಮನೆ ಬಿಟ್ಟಲ್ಲ ಹಂಗ ಮಾತಾಡೋದಕ್ಕೆ ಕೊಡ್ತಾರ. ಹೆಂಗ್ರಿ ಗೌಡ್ರ, ಏನ್ ಮಜಾ ಆತೀನ್ರಿ ಗೌಡ್ರ? ನಾನು ಈ ಹುಡುಗರದು ತಲೆಯಾಗೆ ಇಟ್ಕೊಂಡು ಈ ಬಿಲ್ ಬಾಣ ಆಡ್ತಾವ ಅಂತ ಹೇಳಿ ತಲೆಯಾಗೆ ಇಟ್ಕೊಂಡು ಅದನ್ನ ವಿಚಾರ ಮಾಡ್ಕೋತಿದ್ರೆ ಅದೇ ಗುಂಗ್ನಾಗ ನಾನು ಡಾಕ್ಟರ್ ಸಾಹೇಬ್ರ ಕಡೆ ಹೋದೆ. ಡಾಕ್ಟರ್ ಸಾಹೇಬ್ರು ಅದು ಅವರು ಬಿಲ್ ಅಂದ ಅನ್ಬೇಕ್ರೆ. ಬಿಲ್ ಅಂದ್ರೆ ಏನ್? ಅವರು ಬಿಲ್ ಆಡ್ಲಿತ್ತೀರ? ಹೆಂಗ್ರಿ ಗೌಡ್ರ ಡಾಕ್ಟರ್ ಸಾಹೇಬ್ರಿ? ಅದೇನಾಯ್ತೇನ್ರಿ? ಅದು ಬ್ಯಾರೆ ಟೈಪ್ ಬಿಲ್ ರೀ. ಹೆಂಗಂತಂದ್ರ ನಾನು ಡಾಕ್ಟರ್ ಸಾಹೇಬ್ರಿಗೆ ಹೋಗಿ ಭೇಟಿಯಾದೆ. ಸಾಹೇಬ್ರ ಮತ್ತೇನ್ ವಿಚಾರ ಅಂತ ಹೇಳಿ ಅಂತಂದೆ. ಶಿವಣ್ಣ ಬರೋಬ್ಬರಿ ಟೈಮಿಗೆ ಬಂದಿ ಬಾ, ನಿನಗೆ ಒಂದು ವಿಷಯ ಹೇಳುದಲ್ಲ ಅಂತ ಹೇಳಿ ನನಗೆ ಕರೆದ್ರಿ. ಅಲ್ಲಿ ಹೋದೆ. ಏನ್ರಿ ಡಾಕ್ಟರ್ ಸಾಹೇಬ್ರ, ಇಲ್ಲಿ ನೋಡಿ, ಇಲ್ಲಿ ಕ್ವಾಣಕರ ಐತಿ, ಇದನ್ನು ನೋಡು. ನಾನು ನೋಡದೇನ್ರಿ, ಅದು ಮೈಕೈ ಎಲ್ಲ ಶಟಿಸ್ ಬಿದ್ದೈತಿ, ಕೈಕಾಲೆಲ್ಲ ಶಟದಾವ, ತಲಿ ಹಿಂದಕ್ ಹೋಗದದ, ಬೆಳಗಾಗ್ಯಾವ ಅಂದ್ರೆ ಸತ್ತೋಗಿತ್ತ. ನಾನು ಹಂಗೆ ತಿಳಿದಿನ್ರಿ, ನೋಡ್ತೀನಿ ಅಲ್ರಿ ಡಾಕ್ಟರ್ ಸಾಹೇಬ್ರಿ, ಇದು ಸತ್ತದಲ್ರಿ ಕರ ಅಂತಂದೆ. ಒಂದ್ ಸ್ವಲ್ಪ ಮುಟ್ಟಪ್ಪ ಅದನ್ನ ತಮ್ಮ ಅಂತಂದ್ರು. ನಾನು ಮುಟ್ಟಿದ್ರಿ, ಅದಕ್ಕೂ ಮುಟ್ಟದ ಕೂಡಲಿ ಒಮ್ಮೆ ಟಣ್ಣತ್ ಜಿಗದ ಹಾರಿ ನಿಂತ ನೋಡ್ರಿ. ವಿಚಿತ್ರ ಬಿಡಪ್ಪ. ಹಂಗಾದ್ರೆ ಅದಕ್ಕ ಅವ್ರಂದ್ರು, ನೋಡಪ್ಪ ಇದು ಸತ್ತಿಲ್ಲಿದು, ಇದಕ್ಕೊಂದು ರೋಗ ಬಂದೈತಿ. ರೋಗ ಬಂದೈತಿ, ಆ ರೋಗದ ಲಕ್ಷಣನ ಇದು, ಹಿಂಗ ಎಲ್ಲ ಶಟದ ಬೀಳತೈತಿ, ಇದು ಕೈಕಾಲು ಶಟಿತಾವ, ಬೆನ್ನಂತೂ ಬಾಗಿ ಬಿಲ್ಲಾದಂಗ ಆಗಿಬಿಡ್ತೈತಿ, ಕಣ್ಣು ಬೆಳಗ್ ಮಾಡಿದ್ರು ಸತ್ತಿರೋದಿಲ್ಲ, ಅದು ನೀವು ಮುಟ್ಟದ ಕೂಡಲೇ ಅದು ಎದ್ದು ನಿಂದಿರ್ತೈತಿಲ್ಲ, ಅದು ರೋಗದ ಲಕ್ಷಣ ನೋಡೋದು ಅಂತ ಹೇಳಿ ಅಂತಂದ್ರೆ. ಅಂದ್ರೆ ಒಟ್ಟ ಮೈ ಎಲ್ಲ ಬಿಗಿದ್ ಬಿಟ್ಟಿರ್ತದ. ಬಿಗಿದ್ ಬಿಟ್ಟಿರ್ತೈತ್ರಿ. ಆಮೇಲೆ ನಾಂದೇ ಅವ್ರಿ ಭಾರಿ ಆಯ್ತಲ್ರಿ ಡಾಕ್ಟರ್ ಸಾಹೇಬ್ರ, ಇದು ಎಂತ ರೋಗ ರೀ ಇದು ಅಂತ ಹೇಳಿ ಅಂತಂದೆ. ಅಂದ ಕೂಡಲೇ ಅವ್ರಂದ್ರು, ಇಲ್ಲಪ್ಪ ಶಿವಣ್ಣ, ಇದು ಸಣ್ಣ ಕರುಗಳಿಗೆ ಬರ್ತೈತಿ, ದೊಡ್ಡ ದನಗಳಿಗೆ ಬರ್ತೈತಿ, ಆಡುಗಳಿಗೆ ಬರ್ತೈತಿ, ಎಲ್ಲಾ ಪ್ರಾಣಿಗಳಿಗೆ ಬರ್ತೈತಿ ನೋಡಪ್ಪ ಇದು ಅಂತ ಅಂದ್ರಿ ಅವರು. ಮತ್ತೆ ಮನುಷ್ಯರಿಗೂ ಬರ್ತಂದ್ರೆ? ಹಾ ನೋಡ್ರಿ ಗೌಡ್ರ, ನಾ ಇದನ್ನ ಬಿಡ್ತೀನಿ. ಹೇಳಿದ್ರಿ, ನಾನು ಇದನ್ನೇ ಪ್ರಶ್ನೆ ಕೇಳಿದ್ರಿ, ಅಲ್ರಿ ಡಾಕ್ಟರ್ ಸಾಹೇಬ್ರ, ಮತ್ತೆ ಮನುಷ್ಯರಿಗೆ ಇದು ಬರೋದಿಲ್ಲೇನ್ರಿ, ಇಷ್ಟೆಲ್ಲ ಹೇಳಾಕತ್ತೀರಿ ಅಂತ ಹೇಳಿ ಅಂತ ಅಂದ ಕೂಡ್ಲೆ ಅವ್ರು ಹೇಳಿದ್ರು, ನೋಡಪ್ಪ ಇದು ಈ ರೋಗದ ಬಗ್ಗೆ ಹೇಳಬೇಕು ಅಂತಂದ್ರ, ಇದೊಂದು ಕ್ರಿಮಿ ಬ್ಯಾಕ್ಟೀರಿಯಾ ಅಂತ ಹೇಳಿ ಇರ್ತೈತಿ. ಅದೇನೋ ಹೇಳದ್ರಿ ಇಂಗ್ಲಿಷ್ ಒಳಗೆ, ನಮಗ ಅವು ಅಟ್ಟ ಬರೋಬರಿ ತಿಳಿಯಂಗಿಲ್ಲ, ನೆನಪು ಉಳಿಯಂಗಿಲ್ಲ, ಕ್ಲಾಸ್ಟ್ರಿಡಿಯಂ ಹಿಂಗೇನೋ ಅಂದ್ರಿ ಅವ್ರು. ಅಂತ ಒಂದು ಬ್ಯಾಕ್ಟೀರಿಯಾದಿಂದ ಇದು ರೋಗ ಬರ್ತದ, ಈ ರೋಗ ಬಂದ್ರಪ್ಪ ಅಂತಂದ್ರ ಇಷ್ಟೆಲ್ಲ ಅನಾಹುತ ಆಗತೈತಿ ಅಂತ ಹೇಳಿ ಅನ್ನುವಂತ ಮಾತು ಹೇಳದ್ರಿ. ಅಲ್ಲಪ್ಪ ಇದು ಬರ್ಲಿಕ್ಕೆ ಏನ್ ಕಾರಣ, ಎಲ್ಲಿ ತಪ್ಪಾದ್ರೆ ಇದು ಬರ್ತದೆ, ಅಥವಾ ಬ್ಯಾಕ್ಟೀರಿಯಾದಲ್ಲ ಹೆಂಗ ದನಗಳ ಮೈ ಸೇರ್ಕೋತ? ಬೆಸ್ಟ್ ನೀವು ಪ್ರಶ್ನೆ ಕೇಳಕ್ ಬರೋಬರಿ ಇದ್ರಿ ನೋಡಿ. ಮಾತಾಡ್ಸೇನಪ್ಪ ಅಂತಂದ್ರ ಮಾಹಿತಿ ಬೇಕಲ್ಲಪ್ಪ. ಹೌದಲ್ರಿ, ಹೌದಲ್ರಿ ಗೌಡ್ರ, ನೋಡ್ರಿ ಬಹಳ ಸಾಮಾನ್ಯವಾದಂತಹ ಒಂದು ಮಾಧ್ಯಮದಿಂದ ಇದು ಬರ್ತದ ಅಂತ ಹೇಳಿದ್ರು. ಏನು ಸಾಮಾನ್ಯವಾದಂತಹ ಮಾಧ್ಯಮ ಅಂತಂದ್ರ, ಮಣ್ಣಿನ ಮೂಲಕವಾಗಿ ಇದು ಬರ್ತೈತಿ ಅಂತ ಹೇಳಿ ಅಂತಂದ್ರಿ. ಅಲ್ಲಪ್ಪ ಮಣ್ಣಾಗಿ ತಿರುಗಾಡ್ತಿರ್ತದ, ಮಣ್ಣಿನ ಸಲುವಾಗಿ ಬರ್ತದ ಅಂತಂದ್ರೆ ಹೆಂಗಪ್ಪ ಇದು? ಹೂನ್ರಿ, ಮಣ್ಣು ಬಿಟ್ಟು ತಿರುಗಾಡ್ಲಿಕ್ಕೆ ನೋಡ್ರಿ, ಅಲ್ಲೇ ಇರೋದು ನೋಡ್ರಿ ಪಾಯಿಂಟ್. ಮಣ್ಣಿನೊಳಗೆ ಈ ಕ್ರಿಮಿ ಇರ್ತದ, ಮಣ್ಣಿನ ಮೂಲಕವಾಗಿ ಅಂದ್ರ ನಾವು ದನಗಳದೇನ್ ತಿರುಗಾಡ್ತಾವ, ಮಣ್ಣಿನ ಮ್ಯಾಲ ಕೂಡ್ತಾವ, ಕೂತಾಗ ಏನಾಗ್ತದ, ಅಕಸ್ಮಾತ್ ಗಾಯ ಆಗಿತ್ತು, ಆ ಗಾಯದ ಮೂಲಕವಾಗಿ ಇದು ಶರೀರವನ್ನ ಸೇರ್ತದ ಅಂತಂದ್ರ ಇಲ್ಲಿ ಒಂದ್ ಅರ್ಥ ತಪ್ಪ. ಅಂದ್ರ ದನಕರುಗಳಿಗೆ ಏನಾದ್ರೂ ಗಾಯ ಆಗಿತ್ತು, ಆ ಗಾಯ ಆಗಿದ ಭಾಗ ಮಣ್ಣಿಗೆ ಹತ್ತಿತು, ಆ ಮಣ್ಣಿನೊಳಗೆ ಆ ಬ್ಯಾಕ್ಟೀರಿಯಾ ಇತ್ತು ಅಂದ್ರೆ ಇದು ಬರ್ತಂದಂಗ. ಹೌದ್ರಿ ಗೌಡ್ರ, ಇದು ಬರೋಬ್ಬರಿ ಹೇಳಿದ್ರಿ ನೋಡ್ರಿ ನೀವು. ಆಮೇಲೆ ಏನಂತಂದ್ರ ಇನ್ನೊಂದು ತಪ್ಪು ಮಾಡ್ತೀವ್ರಿ ಕೆಲವೊಂದ್ ಸಂದರ್ಭದೊಳಗ. ನಾವು ಮತ್ತೇನ್ ಮಾಡ್ತೀವಿ, ಈಗ ಕರ ಹುಟ್ಟುತ್ತದ್ರಿ, ಹುಟ್ಟದ ಕೂಡಲೇ ನಾವೇನ್ ಮಾಡ್ತೀವಿ, ಏನ್ ಮಾಡ್ತಾರಪ್ಪ, ಹಕ್ಕಳ ಹೊರಿ ಕತ್ತರಿಸ್ತೀವಿ. ಕತ್ತರಿಸಂತ ಅಲ್ರಿ ಗೌಡ್ರ, ಅದಕ್ಕೂ ಒಂದು ಪದ್ಧತಿ ಐತ್ರಿ. ಕತ್ತರಿಸದ ಕೂಡಲೇ ಏನಾಗ್ತದಪ್ಪ ಅಂತಂದ್ರ, ಹೊಕ್ಕಳ ಬಳ್ಳಿ ನೆಲದ ಮೇಲೆ ಬೀಳ್ತದ. ಬಿದ್ದಾಗ ಏನಾಗ್ತದ್ರಿ, ಆ ಮಣ್ಣಿನೊಳಗೆ ಅಕಸ್ಮಾತ್ ಅದು ರೋಗಾಣು ಇತ್ತು ಅಂತಂದ್ರ, ಆ ಹೊಕ್ಕಳ ಬಳ್ಳಿ ಮೂಲಕವಾಗಿ ಮತ್ತೆ ಕರುವನ್ನ ಸೇರ್ತದ. ಅಂತಂದ್ರ ನೀ ಹೇಳೋದು, ಈ 2 ಇಂಚ್ ಏನು ಹೊಕ್ಕಳ ಬಳ್ಳಿ ಕಟ್ ಮಾಡಬೇಕು, ಅದಕ್ಕಿಂತ ಹೆಚ್ಚಿಗೆ ಕಟ್ ಆಯ್ತು, ಆ ಟೈಮ್ನಾಗ ಅದು ಬಳ್ಳಿ ಅಕಸ್ಮಾತ್ ಮಣ್ಣಿನ ಸಂಪರ್ಕಕ್ಕೆ ಬಂತು, ಅಂತ ಸಂದರ್ಭದೊಳಗೆ ಇದು ಸಾಧ್ಯತೆಗಳು ಇರ್ತಾವ ಹರಡುವಂತಹದ್ದು ಅಂತ ಹೇಳಿ ಅಂತಂದ್ರು. ನಾವೇನ್ ಮಾಡ್ಬೇಕ್ರಿ ಅದಕ್ಕೆ? ಚಲೋ ಹೊತ್ತಿನಾಗೆ ಟಿಂಕ್ಚರ್ ಐಡಿನ ಹಚ್ಚಿ ತೊಳೆದು ಮಾಡಿ ಗಾಯ ಅಂದ್ರೆ ಹೊಕ್ಕಳ ಬಳ್ಳಿ ಅಂತ ಇಂತದ್ರಲ್ಲಿ ಕತ್ತರಿಸಬಾರ್ದಿ. ಕುಡುಗೋಲ್ ತಗೊಂಡೆ ಎಲ್ಲಿ ಒಂದು ತಂತಿ ತಗೊಂಡೆ ಕತ್ತರಿಸದೆ ಹಂಗೆಲ್ಲ ಮಾಡಬಾರ್ದ್ರಿ. ಹಳಿ ಯಾವ ಜಂಗ್ ಹತ್ತಿದ್ದು ಒಂದು ಕುರ್ಪಿ ತಗೋತೀವಿ ಅದನ್ನ ಕತ್ತರಿಸ್ತೀವಿ, ಹಂಗೆಲ್ಲ ಮಾಡಬಾರ್ದು. ಸ್ವಚ್ಛ ಹೊಸಾದ ಬ್ಲೇಡ್ ತಗೋಬೇಕು, 1 ಇಂಚ್ 2 ಇಂಚ್ ಬಿಟ್ಟು ಕತ್ತರಿಸಬೇಕು. ಕತ್ತರಿಸದ ನಂತರ ಬಹಳ ಕೆಲಸದ ಅಂತಂದ್ರು. ಏನು ಟಿಂಚರ್ ಐಡಿ ಏನ ಸಿಗ್ತದ್ರಿ, ಅದರಲ್ಲಿ ಆ ಗಾಯವನ್ನ ತೊಳಿಬೇಕು, ತೊಳೆದು ಚಲೋತೆ ಕಟ್ಟಿ ಆ ವ್ಯವಸ್ಥೆ ಮಾಡ್ಕೋಬೇಕು. ಇದು ಬಹಳ ಮುಖ್ಯ. ಅಂದ್ರೆ ಏನಪ್ಪ ಅಂತಂದ್ರೆ, ನಾವು ರೋಗದಿಂದ ಕರುವನ್ನು ದೂರ ಇಡಬಹುದು ಅಂತಂದ್ರಿ. ಮತ್ತಿಷ್ಟೆಲ್ಲ ನಾವು ಮಾಡ್ಬೇಕಲ್ರಿ, ಇಲ್ಲಿ ಮಾಡಿಲ್ಲಪ್ಪ ಅಂತಂದ್ರೆ ಕರುಗೆ ತ್ರಾಸ. ಕೆಲವೊಮ್ಮೆ ಏನ್ ಮಾಡ್ತಾರ್ರಿ, ಈ ಮಂದಿ ಮಣ್ಣು ಹಚ್ತಾರ, ಹಚ್ತಾರ ಮಣ್ಣು ಹಸ್ತಾರ, ಶಗಣಿ ಹಸ್ತಾರ, ಗೌಡಶಿ ಹಂಗೆಲ್ಲ ಮಾಡಬಾರ್ದು. ಅವನ್ನೆಲ್ಲ ಗಾಯ ಆಗಿತ್ತಪ್ಪ ಅಂತಂದ್ರ ಸ್ವಚ್ಛಗೆ ತೊಳಿಬೇಕು, ತೊಳೆದ ಅಯೋಡಿನ್ ಅಂತದ್ದು ಔಷಧ ಹಚ್ಚಬೇಕು. ಮತ್ತ ಡಾಕ್ಟರ್ ಸಾಹೇಬ್ರ ಕಡೆ ಯಾವಾಗ್ರಿ ಹೋದಾಗ ಮಲಾಮ್ ಬರ್ಸ್ಕೊಂಡ್ ಬರಬೇಕು. ಹೇಳಕ್ ಬರಂಗಿಲ್ಲ ನೋಡ್ರಿ, ಯಾವಾಗ ಗಾಯ ಆಗ್ತದೆ ಏನು ಹೇಳಕ್ ಬರಂಗಿಲ್ಲ. ಅಂದ್ರೆ ಕೆಲವೊಂದು ಮೂಢನಂಬಿಕೆಗಳು ಬಿಡಬೇಕಂದಂಗಾತ್ ಗೌಡ್ರ. ಮೂಢನಂಬಿಕೆ ಅಂದ್ಮೇಲೆ ನನಗೆ ಗೊತ್ತಾಯ್ತು ನೋಡ್ರಿ. ಮತ್ತೆ ಗೊತ್ತಾಯ್ತಪ್ಪ, 1 ವರ್ಷ 2 ವರ್ಷ ಆಗಿರ್ಬೇಕು ನೋಡ್ರಿ, ಹಿಂದಕ್ಕೆ ಒಂದು ಕೂಸಿತ್ತು ನಮ್ಮಲ್ಲಿ. ಆ ಕೂಸಿಗೆ ಏನ್ ಮಾಡ್ರ ಬರೀ ಹಾಕ್ಬಿಟ್ಟಾರ ಎಲ್ಲ ಅಂತ ಮನುಷ್ಯರು. ಏನು ಅಲ್ಲ ದನಗಳಿಗೆ ಹಾಕಿಸ್ತಾರಪ್ಪ ಮಡ್ಡಿ ಮೇಲೆ ಅಲ್ಲಿ ಇಲ್ಲಿ ಬಹಳ ಮಂದಿ ಕಡಿಮೆ ಆಗ್ಯದ ಅಂದ್ರು ಇನ್ನ ಕೆಲವರು ಹಾಕಿಸ್ತಿದ್ರು ಬಿಡು. ಅಂತ ಪದ್ಧತಿ ಎಷ್ಟು ಅಮಾನವೀಯ ಪದ್ಧತಿ ಅದು ಅಂತದೆಲ್ಲ ಬಿಡ್ಬೇಕು ನೋಡ್ರಿ. ಮೂಢನಂಬಿಕೆ ಅಂತ ಏನ್ ಮೂಢನಂಬಿಕೆ ಇರೋದು? ಈಗೆಲ್ಲ ವಿಜ್ಞಾನ ಎಲ್ಲ ಬಹಳ ಮುಂದುವರೆದ. ಡಾಕ್ಟರ್ ಅದಾರ ಹೇಳ್ತಾರ ಅವ್ರು ಹಿಂಗ್ ಮಾಡ್ರಿ ಹಿಂಗ್ ಮಾಡಬೇಡ್ರಿ ಅಂತ ಹೇಳ್ತಾರ. ಅದನ್ನ ನಾವ್ ಯಾಕೆ ಕಲಿಯೋದಿಲ್ರಿ ಗೌಡ್ರ? ಅಲ್ಲಪ್ಪ ಶಿವಣ್ಣ ಇನ್ನೊಂದ್ ಕೇಳ್ಬೇಕಾಗಿ ಹೇಳ್ರಿ ಗೌಡ್ರ ಹೇಳ್ರಿ. ಈಗ ಈ ಹೊಕ್ಕಳು ಬಳ್ಳಿ ಕಟ್ ಮಾಡಮಂದ ಈ ಅಯೋಡಿನ್ ಹಚ್ಚಬೇಕಂತ. ಈಗ ಅಯೋಡಿನ್ ಅಕಸ್ಮಾತ್ ನಮಗ್ ಸಿಗ್ಲಿಲ್ಲಪ್ಪ, ಅದ್ರ ಬದ್ಲಾಗಿ ಬ್ಯಾರೆ ಏನ್ರ ಹಚ್ಚಲಿಕ್ ಬರ್ತದೇನ್ ಮನೆಗೆ ಏನ್ರ ಇದ್ದಿದ್ದು? ಅದಾವಲ್ರಿ, ನಮ್ ಬೇವಿನ ಎಣ್ಣೆ ಐತಿ, ಹೊಂಗಿ ಎಣ್ಣೆ ಐತಿ, ಮತ್ತ ತಿಕ್ಕಿ ತಾಪಲ್ಲಂತೂ ನಮ್ ಹೊಲದಾಗ ಎಲ್ಲಾ ಕಡೆ ಸಿಕ್ಕೇ ಸಿಕ್ತಿ. ಆದ್ರೂ ನೋಡ್ರಿ ಇತ್ತೀಚಿನ ದಿವಸದೊಳಗ ಈ ಗಿಡಮೂಲಿಕೆ ಸಹಿತ ಕಡಿಮೆ ಆಗಾಕತ್ತಾವ್ ನೋಡ್ರಿ. ಅದ್ರಂತಂದ್ರೆ ಮಹತ್ವ ಗುಣ ಇಲ್ಲ, ಆಮೇಲೆ ಅದು ಬೆಳೆಸ್ತಾ ಇಲ್ಲ, ಇದ್ದಿದ್ರು ಉಪಯೋಗ ಮಾಡಲಾಗಿ. ಹೌದಲ್ರಿ, ಹಿಂಗೆ ಅದಕ್ಕ ಅಕಸ್ಮಾತ್ ಇವು ಸಿಗಲಿಲ್ಲ ಅಂತಂದ್ರ ಡಾಕ್ಟರ್ ಸಾಹೇಬ್ರು ಹೇಳಿದ್ರು ಈಗ ಟಿಂಕ್ಚರ್ ಐಡಿನ ಅಂತೂ ಮನೆಯಾಗ ತಂದಿಟ್ಕೋಬೇಕು ನಾವು ಮನೆ ಕೆಲಸ ನೋಡೋ ತಂದಿಟ್ಕೊಂಡಿರತ್ತ ದನಗ್ನು ಬರುತ್ತೆ ಮನುಷ್ಯರಿಗೆ. ಹೌದಲ್ರಿ. ಆಮೇಲೆ ಇನ್ನೊಂದು ಹೇಳಿದ್ರಿ ಅವ್ರು ಬಹಳ ಮಜಾ ಹೇಳಿದ್ರಿ, ಈ ಪೊಟ್ಯಾಸಿಯಂ ಪರ್ಮಾಂಗ್ನೇಟ್ ಅಂತ ಹೇಳಿ ಒಂದು ಹಳ್ಳ ಬರ್ತೈತಂತ್ರಿ. ಸರಿಯಾಗಿ ಏನ್ ಮಾಡ್ಬೇಕಂತಂದ್ರಿ ಒಂದಷ್ಟು ಹಳ್ಳ ಹಾಕಬೇಕು, ಹಳ್ಳ ಹಾಕಿ ಅದನ್ನ ಚಲೋತ್ನಾಗೆ ಕಲಸಿದ್ರ ಗುಲಾಬಿ ಬಣ್ಣದ ನೀರ್ ಆಗ್ತವ. ನೀರ್ ಆಗ್ತವ, ಆ ನೀರಲ್ಲೇ ತೊಳಿಬೇಕು ಗಾಯ ಏನಿರ್ತದ ತೊಳಿಬೇಕು. ಅದ್ರ ಅಕಸ್ಮಾತ್ ಹೊಕ್ಕಳ ಬಳ್ಳಿ ಸಹಿತ ಹಂಗೇನಾದ್ರು ಕತ್ತರಿಸಿದೊಳಗ ಟಿಂಕ್ಚರ್ ಅಡಿ ನೀರ್ಲಿಲ್ಲ, ಆ ಟೈಮ್ನೊಳಗೆ ಈ ಪೊಟ್ಯಾಸಿಯಂ ಪರ್ಮಾಂಗ್ನೇಟದ ದ್ರಾವಣ ತಯಾರ ಮಾಡಿ ಅದನ್ನು ತೊಳೆದ್ರ ಈ ರೋಗಾಣುವುದ ಸಮಸ್ಯೆ ಇರುವುದಿಲ್ಲ ಅನ್ನುವಂತ ಮಾತು ಹೇಳಿದ್ರು. ಆಮೇಲೆ ಈಗಲೇ ಹೇಳಿದ್ನಲ್ರಿ ಗೌಡ್ರ, ಮತ್ತೆ ಹೆಂಗಾದ್ರು ಡಾಕ್ಟರ್ ಸಾಹೇಬ್ರು ಇರ್ತಾರ ಅವ್ರ ಕಡೆ ಯಾವ ಮಲಾಮು ಏನು ಅಂತವೆಲ್ಲ ಬರ್ಸ್ಕೊಂಡು ಇಟ್ಕೊಂಡು ಒಂದಷ್ಟು ಮನೆಗೆ ತಂದಿಡಬೇಕು ನಾವು. ಹೌದಿಲ್ರಿ. ಇನ್ನೊಂದಪ್ಪ ಈ ಬಂದ ಮೇಲೆ ಏನ್ರ ಔಷಧೋಪಚಾರ ಅದ ಅಂತ ಹೇಳಿದ್ರ ಅದಕ್ಕ ಗೌಡ್ರ ನೀವು ನನಗೆ ಡಾಕ್ಟರ್ ಕಡೆ ಮತ್ತೆ ಬಯಸ್ತೀರಿ ನೋಡ್ರಿ ನೀವು. ಪ್ರತಿ ಸಲ ಇದನ್ನ ಕೇಳ್ತಾರ ನೋಡ್ರಿ. ನಾನು ಅಲ್ಲಿ ಅದನ್ನ ಕೇಳ್ಬೇಕಾ ಡಾಕ್ಟರ್ ಬೈಬೇಕು ನನಗೆ? ನಾ ಈ ಸಲ ಅದನ್ನ ಕೇಳಿಲ್ರಿ, ಆದ್ರೂ ಅವರೇ ಹೇಳ್ಬಿಟ್ರಿ. ನೋಡಪ್ಪ ಶಿವಣ್ಣ, ಇದಕ್ಕ ಬಂದ ಮೇಲೆ ಏನೇನೇನೇನೇನು ಔಷಧಿ ಇಲ್ಲ, ಏನು ಮಾಡಕ್ ಆಗಂಗಿಲ್ಲ ಅಂದ್ರೆ ಬಂದ್ಮೇಲೆ ಇದು ಗ್ಯಾರಂಟಿ ಅಂತಂದಂಗ. ಆಮೇಲೆ ಇದು ಬರ್ಲಾರ್ದಂಗ ತಡೆಯೋದಕ್ಕೆ ಮಾತ್ರ ವ್ಯವಸ್ಥೆ ಐತಿ ನೋಡಪ್ಪ ಅಂತ ಹೇಳಂತಂದ್ರು. ಅದಕ್ಕೆ ನಾ ಅಂದೆ ಹೌದಲ್ರಿ ಡಾಕ್ಟರ್ ಸಾಹೇಬ್ರು, ಮತ್ತೆ ಹೆಣ್ಮಕ್ಳು ಹೊಟ್ಟೆಲಿದ್ದಾಗ ಈ ಟಿ ಇಂಜೆಕ್ಷನ್ ಅವು ಇವೆಲ್ಲ ಮಾಡ್ತಾರಂತ ಮತ್ತ ಹಂಗೆ ಏನ್ರಿ ದನಗಳಿಗೆ ಅಂತ ಹೇಳಂತಂದೆ. ಅಂದ ಕೂಡಲೇ ದನಗಳ ವಿಷಯದೊಳಗ ಅದು ಕಾರ್ಯ ಸಾಧು ಆಗಂಗಿಲ್ಲಪ್ಪ, ದನಗಳದೇ ಬೇರೆ ಮತ್ತ ಮನುಷ್ಯರದೇ ಬೇರೆ ಆಗ್ತದ. ಆದ್ರ ಈ ಏನು ನಾವು ಗಾಯಗಳಾದಾಗ ಏನ್ ಮಾಡಬೇಕು ಅಂತಂದ್ರ ಅದನ್ನ ಸರಿಯಾಗಿ ತೊಳೆದು ಅನ್ನುವಂತಹ ವ್ಯವಸ್ಥೆ ಮಾಡ್ಕೋಬೇಕು. ಯಾಕಪ್ಪ ಅಂತಂದ್ರೆ ನೋಡ್ರಿ ಮೂಕ ಪ್ರಾಣಿಗಳಿರ್ತಾವ, ಈಗ ಅವು ಹೊಲದ ಕೆಲಸ ಮಾಡ್ತಾವ, ದಾರಿ ಒಳಗೆ ತಿರುಗಾಡ್ತಾವ, ಎಲ್ಲಿ ಮುಳ್ಳು ನಟ್ಟಿತು, ಎಲ್ಲಿ ಮಳಿ ಚುಚ್ಚಿತು, ಎಲ್ಲಿ ತಂತಿ ಬೇಲಿ ಹರಿಯಿತು, ಅದು ಏನೇನೇನೇನು ಹೇಳಕ್ ಬರಂಗಿಲ್ಲ ಅವಕ್ಕ. ಅದಕ್ಕೆ ನೀವು ಮಾತ್ರ ಪ್ರತಿ ದಿವಸ ದನಗಳನ್ನ ಎಚ್ಚರಿಕೆಯಿಂದ ಗಮನಿಸಿ ನೋಡಿ ಗಾಯ ಆಗಿದ್ರೆ ಅದನ್ನು ತೊಳೆಯುವಂತ ವ್ಯವಸ್ಥೆ ಬಹಳ ದಿವಸ ಬಿಡಬಾರದು, ಒಟ್ಟು ಗಾಯವನ್ನು ಅಲಕ್ಷ್ಯ ಮಾಡಬಾರದು ಅಂತಾರ ನೋಡಿ. ಇದು ಬಹಳ ಮುಖ್ಯ, ಯಾಕಂತಂದ್ರ ನಮಗ್ ಗಾಯ ಆದಾಗ ಏನ್ ಮಾಡ್ತೀವ್ ಹ್ಞೂನ್ರಿ, ಒಂದ್ ಸಣ್ಣ ಮುಳ್ಳು ಚುಚ್ಚಿರ್ತೈತಿ ನೆಲ ಮುಗಲು ಒಂದ್ ಮಾಡಿಬಿಡ್ತೀವಿ ನೋಡ್ರಿ. ಹೌದಿಲ್ಲ, ಆಮೇಲೆ ಆದ್ರೆ ಏನ ಸ್ವಲ್ಪ ಮುಳ್ಳು ಮುರಿದಿತ್ತಂತ ಇಟ್ಕೊಳ್ಳೋ, ಏ ಮುಳ್ಳು ಮುರಿತಂತ ಇಟ್ಕೊಂಡು ಇನ್ನೊಬ್ರಿಗೆ ಹೇಳಿ ಅದು ತೆಗ್ಸತನ ಬಿಡೋದಿಲ್ಲ. ಮತ್ತ ಅದಕ್ಕ ಈ ರೀತಿ ನಾವು ನಮ್ಗೆ ನಾವು ಕಾಳಜಿ ಮಾಡ್ಕೋತೀವಿ, ಆದ್ರೂ ದನಕರಗಳಿಗೂ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಹೌದಲ್ರಿ, ಮತ್ತೆ ಪಾಪ ಏನಂತಂದ್ರ ಇವನ್ ಸಣ್ಣ ಮಕ್ಕಳಾಗ್ಲಿ ಮತ್ತೆ ದನಕರಗಳಾಗ್ಲಿ ಅವು ಹೇಳಕ್ ಬರಂಗಿಲ್ಲ. ಮೊದ್ಲೇ ಮೂಕ ಪ್ರಾಣಿಗಳು, ಎಲ್ಲಿ ಹೋಗಿದ್ದು ಅಂತೂ ಗೊತ್ತಾಗಂಗಿಲ್ಲ, ಏನ್ ಮಾಡುದು ಅಂತೂ ಗೊತ್ತಾಗಂಗಿಲ್ಲ. ಹಂಗಿದ್ದಾಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ ನಾವೇ ಕಾಳಜಿ ತಗೋಬೇಕಿಲ್ರಿ ನಮ್ಮ ದನಗಳದಾವ ಅಂತ ಹೇಳಿ. ಹೌದಿಲ್ರಿ, ಅದಕ್ಕೆ ಈ ಎಲ್ಲಾ ವಿಚಾರಗಳನ್ನ ಡಾಕ್ಟರ್ ಸಾಹೇಬ್ರು ನನಗೇನು ಅಗದಿ ಬಾಣ ಬಿಟ್ಟು ಹೇಳದಂಗ ಬಾಣ ಚುಚ್ಚಿಕೊಂಡು ಅಗದಿ ಬರೋಬ್ಬರಿ ಗಾಯ ಮಾಡದಂಗ ಹೇಳ್ಬಿಟ್ರು ನೋಡ್ರಿ. ಅಲ್ಲ ಆ ಗಾಯಕ್ಕ ಈ ಗೌಡಶೆಣೆ ಸ್ವಲ್ಪ ಮಲಂ ಹಸ್ತಾಳೆ ನೋಡ್ರಿ, ನಮ್ಮ ಹಾದಿಗೆ ಬಂದ್ರಿ ನೋಡ್ರಿ ಗೌಡ್ರಿ. ನೀವೀಗ ನಿನ್ ಗಾಯಕ್ ಮಲಾಮು ಗೌಡಶೆಣೆ ಮೇಲೆ ಅದ ಮತ್ತೆ ಚಾನೆ ಅದ ಚಾ ತಗೊಂಡ್ಬರ್ತೇನೆ ಅಂತ ಈಗ. ಆಯ್ತಾಯ್ತು ತಗೊಂಡ್ ಬರ್ರಿ ಗೌಡಶೆಣೆ ಅವ್ರ, ಮತ್ತೆ ನಮಗೂ ತಡ ಆಗಾಕತ್ತದ. ತಗೋರಪ್ಪ ಶಿವಣ್ಣ ಚಾ ತಗೋ. ಹಾ ಗೌಡಶೆಣೆ ಅವ್ರ, ತರಿ ತರಿ. ಈಗ ಸಮಾಧಾನ ಆಯ್ತು ನೋಡ್ರಿ ಗೌಡ್ರ. ಮತ್ ಬರ್ತೀನಂತ್ರಿ, ಮತ್ತೆ ಕೆಲಸಗಳದಾವ, ಮತ್ ಭೇಟಿ ಆಗ್ತೇನ್ರಿ ಮತ್ತ. ಆಯ್ತಪ್ಪ ಶರಣ್ರಿ. ಆಯ್ತಪ್ಪ ಹೋಗಿ ಬಾ. ಪಶು ವೈದ್ಯ ಪ್ರಕಾಶ ಇಂದಿನ ವಿಷಯದ ಕುರಿತು ನುರಿತ ವೈದ್ಯರ ಆಪ್ತ ಸಮಾಲೋಚನೆ. ಇಂದಿನ ಪಶುವೈದ್ಯರು ಬೀದರ್ ಪಶು ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎಸ್ ಟಿ ಸತೀಶ್ ಅವರು. ನಮಸ್ಕಾರ ರೈತ ಬಂಧುರೆ. ಇವತ್ತು ನಾವು ಪ್ರಾಣಿಗಳಲ್ಲಿ ದುನುರ್ವಾಯು ರೋಗ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಟೆಟನಸ್ ರೋಗ ಅಂತ ಕರೀತಾರೆ. ಈ ರೋಗದ ಬಗ್ಗೆ ನಿಮಗೆ ಕೆಲವೇ ಕೆಲವು ಮಾಹಿತಿಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ದುನುರ್ವಾಯು ರೋಗವು ಎಲ್ಲಾ ಸಾಕು ಪ್ರಾಣಿಗಳಿಗೂ ಬರುವಂತಹ ಒಂದು ಅತಿ ತೀವ್ರವಾಗಿರತಕ್ಕಂತಹ ರೋಗ. ಈ ರೋಗವನ್ನ ಕ್ಲಾಸ್ಟ್ರಿಡಿಯಂ ಟೆಟನಿ ಅಂತಕ್ಕಂತಹ ಒಂದು ಬ್ಯಾಕ್ಟೀರಿಯಾ ಏನಿರ್ತದೆ ಅದಕ್ಕೆ ಕೀಟಾಣು, ಆ ಬ್ಯಾಕ್ಟೀರಿಯಾ ಉತ್ಪತ್ತಿ ಮಾಡತಕ್ಕಂತಹ ಟೆಟನೋಸ್ಪಾಸ್ಮಿನ್ ನಿಮ್ಮ ನರ ವಿಷಾಂಶದಿಂದ ಉಂಟಾಗ್ತದೆ. ಈ ರೋಗದ ಅತಿ ಮುಖ್ಯ ಲಕ್ಷಣಗಳು ಏನಪ್ಪಾ ಅಂದ್ರೆ ನಡುಕ ಉಂಟಾಗ್ತದೆ ಪ್ರಾಣಿಗಳಲ್ಲಿ. ಅದೇ ರೀತಿ ಪ್ರಾಣಿಗಳ ಕಾಲುಗಳು, ನಾಲ್ಕು ಕಾಲುಗಳು ಇರ್ತದೆ, ಅವೆಲ್ಲ ಸೆಟೆದ್ಕೊಂಡು ನಿಂತ್ಕೊಂಡಿರ್ತದೆ ಪ್ರಾಣಿಗಳ ಕಾಲುಗಳು. ಅದೇ ರೀತಿ ಪ್ರಾಣಿಗಳ ಗುಣಲಕ್ಷಣದಲ್ಲಿ ತೀವ್ರವಾಗಿರ್ತಕ್ಕಂಥ ಒಂದು ಬದಲಾವಣೆ ಕಂಡು ಬರ್ತದೆ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಹೈಪರ್ಎಸ್ಥೀಷಿಯಾ ಅಂತ ನಾವು ಕರಿತೀವಿ. ಇವು ಅತಿ ಮುಖ್ಯವಾಗಿರ್ತಕ್ಕಂತಹ ಲಕ್ಷಣಗಳು ಈ ರೋಗದಲ್ಲಿ. ಈ ರೋಗಕ್ಕೆ ತುತ್ತಾಗ್ತಕ್ಕಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಾಣಿಗಳು ಯಾವಪ್ಪ ಅಂದ್ರೆ ಕುದುರೆಗಳು. ಕುದುರೆಗಳ ನಂತರ ಈ ಕುರಿಗಳಿಗೆ ಸಹ ಈ ರೋಗ ಕಂಡು ಬರ್ತದೆ. ಈ ಕುರಿಗಳ ನಂತರ ದನಕರುಗಳು, ಅದೇ ರೀತಿ ಇತರ ಪ್ರಾಣಿಗಳು ಅಂದ್ರೆ ಹಂದಿಗಳು ಸಹ ಈ ರೋಗ ಕಂಡು ಬರ್ತದೆ. ಆದ್ರೆ ನನಗೆ ಇದುವರೆಗೂ ಸಿಕ್ಕಿರ್ತಕ್ಕಂತಹ ಮಾಹಿತಿ ಪ್ರಕಾರ ಈ ರೋಗ ಕೋಳಿಗಳಲ್ಲಿ ಈ ರೋಗಗಳು ಏನು ಕಂಡು ಬಂದಿಲ್ಲ. ಇದೇ ತರ ಈ ರೋಗ ಹೇಗೆ ಹರಡ್ತದೆ ಪ್ರಾಣಿಗಳಲ್ಲಿ ಅಂತಕ್ಕಂಥದ್ದನ್ನ ಕೆಲವೇ ಕೆಲವು ಅಂಶಗಳನ್ನ ತಿಳ್ಕೊಳ್ಳೋಣ. ಮೊತ್ತ ಮೊದಲನೇದಾಗಿ ಸಾಮಾನ್ಯವಾಗಿ ಈ ರೋಗದ ಕೀಟಾಣುಗಳು ದೇಹದಲ್ಲಿ ಉಂಟಾಗುವ ಗಾಯದ ಮುಖಾಂತರ ಪ್ರಾಣಿಗಳ ದೇಹವನ್ನ ಪ್ರವೇಶಿಸುತ್ತವೆ. ಪ್ರವೇಶಿಸ್ಬಿಟ್ಟು ಈ ಟೆಟನಸ್ ಪ್ಲಾಸ್ಮಿನ್ ನರ ವಿಷಾಂಶ ಅಂತ ಏನ್ ಕರಿತೀವಿ ಆ ವಿಷಾಂಶ ದೇಹಕ್ಕೆಲ್ಲ ಹರಡ್ತದೆ. ಮೊಟ್ಟ ಮೊದಲನೇದಾಗಿ ಕುದುರೆಗಳಲ್ಲಿ ಸಾಮಾನ್ಯ ಕುದುರೆಗಳ ಪಾದಗಳಲ್ಲಿ ಗಾಯಗಳು ಉಂಟಾಗಿ ಆ ಗಾಯದ ಮೂಲಕ ಸಾಮಾನ್ಯವಾಗಿ ಈ ರೋಗಾಣುಗಳು ದೇಹಕ್ಕೆ ವಿಸ್ತರಿಸುತ್ತವೆ. ಅದೇ ತರ ದನಕರುಗಳಲ್ಲಿ ಹಸುಗಳು ಕರುಗಳನ್ನು ಹಾಕುವಾಗ ಜನಾಂಗಕ್ಕೆ ಏನಾದ್ರೂ ಗಾಯವಾದ್ರೆ ಕೆಲವೊಂದ್ಸಲ ಆಕಳು ತೊಂದರೆ ಆಗ್ತದೆ, ಕರು ದಪ್ಪನ ಬೆಳವಣಿಗೆ ಆಗಿರ್ತದೆ. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ಜನಾಂಗಕ್ಕೆ ಗಾಯ ಉಂಟಾಗ್ಬಿಟ್ಟು ಆ ಗಾಯಕ್ಕೆ ಮಣ್ಣು ಎಲ್ಲ ಮೆತ್ಕೊಂಡ್ಬಿಟ್ಟು ಆ ಮಣ್ಣಲ್ಲಿರ್ತಕ್ಕಂತಹ ರೋಗಾಣುಗಳು ಈ ಜನಾಂಗದ ಮೂಲಕ ದೇಹಕ್ಕೆ ಸೇರ್ಪಡೆ ಆಗ್ತದೆ. ಅದೇ ತರ ಕುರಿಗಳಲ್ಲಿ ಈ ಬೀಜಗಳನ್ನ ಕತ್ತರಿಸತಕ್ಕಂಥ ಸಂದರ್ಭದಲ್ಲಿ, ಕಸಿ ಮಾಡತಕ್ಕಂಥ ಸಂದರ್ಭದಲ್ಲಿ ಹಾಗೂ ಉಣ್ಣೆಗಳನ್ನ ಕತ್ತರಿಸತಕ್ಕಂಥ ಸಂದರ್ಭದಲ್ಲಿ ಈ ಗಾಯವಾದಾಗ ಆ ಗಾಯದ ಮುಖಾಂತರ ರೋಗಾಣುಗಳು ದೇಹಕ್ಕೆ ಪ್ರವೇಶಿಸುತ್ತವೆ. ಅದೇ ತರ ಹಂದಿಗಳಲ್ಲಿ ಸಹ ಬೀಜಗಳನ್ನ ಶಸ್ತ್ರಚಿಕಿತ್ಸೆ ಮೂಲಕ ನಾವು ಬೀಜಗಳನ್ನ ಕತ್ತರಿಸಬೇಕಾಗ್ತದೆ. ಈ ಬೇರೆ ಪ್ರಾಣಿಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬೀಜ ಕಸಿ ಮಾಡ್ಲಿಕ್ಕೆ ವಿಶೇಷ ಸಾಧನ ಬರ್ತದೆ, ಆದ್ರೆ ಹಂದಿಗಳು ಆ ರೀತಿ ಬರೋದಿಲ್ಲ. ಶಸ್ತ್ರಚಿಕಿತ್ಸೆ ಮೂಲಕನೇ ನಾವು ಬೀಜಗಳನ್ನ ಕತ್ತರಿಸಿ ತೆಗೆಯಬೇಕಾಗ್ತದೆ. ಆ ಸಂದರ್ಭದಲ್ಲಿ ಸಹ ಈ ರೋಗಾಣುಗಳು ದೇಹಕ್ಕೆ ಪ್ರವೇಶಿಸುತ್ತವೆ. ಮುಖ್ಯವಾಗಿ ಈ ರೋಗದ ಲಕ್ಷಣಗಳು ಹೇಗಿರ್ತಾವಪ್ಪ ಅಂತಂದ್ರೆ ಎಲ್ಲಾ ಪ್ರಾಣಿಗಳಲ್ಲಿ, ಯಾವ ಪ್ರಾಣಿ ರೋಗ ತುತ್ತಾಗ್ತದೋ ಎಲ್ಲಾ ಪ್ರಾಣಿಗಳಲ್ಲೂ ಸಹ ಲಕ್ಷಣಗಳು ಸಾಮಾನ್ಯ ಒಂದೇ ತರನಾಗಿ ಇರ್ತವೆ. ಅತಿ ಮುಖ್ಯವಾಗಿರ್ತಕ್ಕಂಥ ಕೆಲವೇ ಕೆಲವು ಲಕ್ಷಣಗಳನ್ನ ನಿಮ್ಗೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಮೊದ್ಮೊದ್ಲು ಪ್ರಾಣಿಗಳ ದವಡೆಗಳು ತೆಗಿಲಿಕ್ಕಾಗದೆ ಮೇಲ್ದವಡೆ ಮತ್ತೆ ಕೆಳದವಡೆ ಅಂಟಿಕೊಂಡೇ ಇದ್ದಂಗೆ ಕಾಣಿಸ್ತವೆ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಲಾಕ್ ಜಾ ಅಪಿಯರೆನ್ಸ್ ಅಂತ ಕರೀತಾರೆ. ಇದರಿಂದ ಪ್ರಾಣಿಗಳು ಮೇವು ಮತ್ತು ನೀರನ್ನು ಕುಡಿಲಿಕ್ಕೆ ಸಾಧ್ಯವಾಗದೇನೆ ಜೊಲ್ಲು ಏನು ಉತ್ಪತ್ತಿ ಆಗ್ತದೆ ದೇಹದಲ್ಲಿ, ಅದೊಂದು ರೀತಿ ಹಂಗೆ ಬಾಯಿ ಮೂಲಕ ಹೊರಗಡೆ ಬರ್ತಾನೆ ಇರ್ತದೆ. ಮತ್ತೆ ಗಾಳಿ ಸ್ಪರ್ಶ ಅಥವಾ ಸಣ್ಣ ಸಪ್ಪಳಕ್ಕೂ ಸಹ ಪ್ರಾಣಿ ಅತಿ ಬೇಗ ಉದ್ವೇಗಕ್ಕೊಳಗಾಗ್ತದೆ. ಸಣ್ಣ ಗಾಳಿ ಒಂದು ಅದು ಮೈ ಸೋಕಿದ್ರೆ ಸಾಕು, ಆ ಮೈ ಸೋಕಿದ ಗಾಳಿಯಿಂದಲೇ ಒಂದು ರೀತಿ ಉದ್ವೇಗಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಮತ್ತೆ ಪ್ರಾಣಿಗಳು ಯಾವಾಗಲೂ ಬಾಲವನ್ನ ಮೇಲೆ ಎತ್ತಿ ಇಟ್ಕೊಂಡು ನಿಂತಿರ್ತದೆ, ಯಾವಾಗಲೂ ಮೇಲೆ ಎತ್ತಿ ನಿಂತಿರ್ತದೆ. ಮತ್ತೆ ಕಿವಿಗಳು ಯಾವಾಗಲೂ ಸಹ ನಿಮಿರುತ್ತದೆ. ಅದೇ ತರ ಆ ಪ್ರಾಣಿಯ ಮೂಗಿನ ಹೊಳ್ಳೆಗಳು ಅಗಲಿಸಿಕೊಂಡಿರ್ತದೆ, ಯಾವಾಗಲೂ ಸಹ ಮೂಗಿನ ಹೊಳ್ಳೆಗಳು ಅಗಲಿಸಿಕೊಂಡೇ ಇರ್ತದೆ. ಮತ್ತೆ ಕುದುರೆಗಳಲ್ಲಿ ಕಣ್ಣಿನ ಮೂರನೇ ರೆಪ್ಪೆ ಅಂತ ಏನ್ ಕರಿತೀವಿ ಇಂಗ್ಲಿಷ್ ನಲ್ಲಿ ಥರ್ಡ್ ಐಲಿಡ್ ಅಂತ ನಾವು ಕರಿತೀವಿ, ಆ ಮೂರನೇ ರೆಪ್ಪೆ ಯಾವಾಗಲೂ ಜೋತ್ ಬಿದ್ದಿರ್ತದೆ. ಇವು ಅತಿ ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಕುದುರೆಗಳಲ್ಲಿ. ಅದೇ ತರ ದನಕರುಗಳಲ್ಲಿ ಮಲಬದ್ಧತೆ ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಸಹ ಜಾಸ್ತಿ ಇರ್ತದೆ. ಮೂತ್ರ ವಿಸರ್ಜನೆ ಕೆಲಸ ಮಾಡೋಕ್ಕಾಗದೇ ಇಲ್ಲ, ಕೆಲವೊಂದ್ಸಲ ಮೂತ್ರ ವಿಸರ್ಜನೆ ಮಾಡಿದ್ರೆ ಸಹ ತುಂಬಾ ಕಷ್ಟಪಟ್ಟು ಮೂತ್ರ ವಿಸರ್ಜನೆ ಮಾಡತಕ್ಕಂಥ ಪರಿಸ್ಥಿತಿ ಸಹ ಜಾನುವಾರುಗಳಿಗೆ ಬರ್ತದೆ. ಮತ್ತೆ ಪ್ರಾಣಿಗಳ ಕೈ ಕಾಲುಗಳು ಸೆಟೆದುಕೊಂಡ್ಬಿಟ್ಟು ಒಂದ್ ರೀತಿ ತೊಗರುಗೊಂಬೆ ತರ ಕಾಣ್ತದೆ ಪ್ರಾಣಿಗಳು. ಉದಾಹರಣೆಗೆ ಒಂದು ಕರುಗೆ ಆ ರೋಗ ಬಂದಿದೆ ಅಂತಂದ್ರೆ ಆ ನಾಲ್ಕು ಕಾಲುಗಳು ಸಹ ಒಂದ್ ರೀತಿ ಸೆಟೆದುಕೊಂಡು ನಿಂತ್ಕೊಂಡ್ಬಿಟ್ಟು ಆ ಕರು ನೋಡ್ಬಿಟ್ಟಿದ್ರೆ ಯಾವ್ದೋ ಒಂದು ತೊಗಲು ಬೊಂಬೆ ಇದೆಯೇನಪ್ಪ ಅಂತ ಅನ್ನಿಸ್ಬೇಕು. ಈ ರೀತಿಯಾಗಿ ಅದು ಕಾಣ್ತದೆ ಆ ಕರು. ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಸಾ ಹಾಸ್ ಪಾಸ್ಚರ್ ಅಂತ ಸಹ ನಾವು ಇದನ್ನ ಕರಿತೇವೆ. ಕೆಲವೊಂದ್ಸಲ ಪ್ರಾಣಿಗಳು ಶಬ್ದಕ್ಕೆ ಅಂಜಿದಂಗೆ ಕಾಣಿಸ್ತದೆ, ಒಂದು ಸಣ್ಣ ಸಪ್ಪಳ ಆದ್ರೂ ಒಂದು ಚಪ್ಪಾಳೆ ಸಪ್ಪಳ ಆದ್ರೂ ಸಹ ಅಂಜಿದಂತೆ ಪ್ರಾಣಿಗಳು ಅದು ತೋರಿಸ್ತದೆ. ಅದೇ ತರ ಕಡೆಯದಾಗಿ ನಾವೇನಾದ್ರೂ ಚಿಕಿತ್ಸೆಯನ್ನು ಸರಿ ಕೊಡಿಸಲಿಲ್ಲ ಪ್ರಾಣಿಗೆ ಅಂತಂದ್ರೆ ಖಂಡಿತವಾಗಿ ಪ್ರಾಣಿ ಉಸಿರು ಕಟ್ಬಿಟ್ಟು ಸಾಯ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಈ ಲಕ್ಷಣಗಳು. ಈಗ ಚಿಕಿತ್ಸೆಯ ಬಗ್ಗೆ ಕೆಲವೇ ಕೆಲವು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಆದಷ್ಟು ಬೇಗ ನಾವು ಈ ರೋಗ ಬಂದಿದೆ ಅಂತ ಗೊತ್ತಾದ್ರೆ ಇಷ್ಟೆಲ್ಲ ಲಕ್ಷಣಗಳು ನಾವು ರೈತರು ಬಂದವರು ನೀವು ನೋಡ್ತಾ ಇರ್ತೀರಾ ಎಲ್ಲ ಲಕ್ಷಣಗಳು ಯಾವ್ದಾದ್ರು ಒಂದು ಲಕ್ಷಣ ನೀವು ಕಂಡು ಬಂದ್ರೂ ಸಹ ಆದಷ್ಟು ಬೇಗ ತಾವು ಪಶುವೈದ್ಯರನ್ನ ಕಾಣಬೇಕಾಗಿರ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸಾಮಾನ್ಯವಾಗಿ ಪಶುವೈದ್ಯರು ಬಂದ್ರೆ ಅವ್ರ ರೋಗ ನಿರೋಧಕ ಚುಚ್ಚುಮದ್ದುಗಳನ್ನ ಪ್ರಾಣಿಗಳಿಗೆ ಉಪಯೋಗಿಸ್ತಾರೆ. ವಿಷ ಪ್ರತಿಜನ್ಯ ಚಿಕಿತ್ಸೆ ಅಂತ ಕರೀತಾರೆ. ಆಂಟಿಟೆಟನ ಸೀರಮ್ ಅನ್ನ ಸಾಮಾನ್ಯವಾಗಿ ಪಶುವೈದ್ಯರು ಬಳಸ್ತಾರೆ. ಸಾಮಾನ್ಯವಾಗಿ ಎಲ್ಲಾ ಪ್ರಾಣಿಗಳು ಸಹ ಚಿಕಿತ್ಸೆಗೆ ಚೇತರಿಸಿಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಕೆಲವೇ ಕೆಲವು ಪ್ರಾಣಿಗಳು ಕೊನೆಯ ಲಕ್ಷಣಗಳು ಕಂಡು ಬಂದ ಪ್ರಾಣಿಗಳಲ್ಲಿ ಮಾತ್ರ ಚಿಕಿತ್ಸೆ ಫಲಕಾರಿಯಾಗದೆ ಸಾಯ್ತಕ್ಕಂಥ ಸಾಧ್ಯತೆಗಳು ಸಹ ಜಾಸ್ತಿ ಇರ್ತದೆ. ಅದಕ್ಕಾಗಿ ಈ ರೀತಿ ರೋಗ ಬರೋದಕ್ಕಿಂತ ಮುಂಚೆನೆ ರೈತ ಬಾಂಧವರು ರೋಗ ಬರದೇ ಇರೋ ತರ ನಾವು ನೋಡ್ಕೊಂತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಕೆಲವೇ ಕೆಲವು ಮುಂಜಾಗ್ರತಾ ಕ್ರಮಗಳನ್ನ ನಾವು ಅನುಸರಿಸತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಕೆಲವೇ ಕೆಲವು ಮುಂಜಾಗ್ರತಾ ಕ್ರಮಗಳನ್ನ ನಾವು ನೋಡೋಣ ರೈತ ಬಂದ್ರೆ, ಪ್ರಾಣಿಗಳು ಬೀಜ ಕಸಿ ಮಾಡುವಾಗ ಅಥವಾ ಉಣ್ಣೆ ಕತ್ತರಿಸತಕ್ಕಂಥ ಸಂದರ್ಭದಲ್ಲಿ ಈ ಶಸ್ತ್ರಚಿಕಿತ್ಸಾ ಕ್ರಿಯೆಯಲ್ಲಿ ಏನು ಉಪಯೋಗಿಸ್ತೀವಲ್ಲ ಉಪಕರಣಗಳನ್ನ ಅಥವಾ ಸಲಕರಣೆಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಶುದ್ಧಗೊಳಿಸಿಬಿಟ್ಟು ಅವುಗಳನ್ನ ರೋಗಾಣುಮುಕ್ತಗೊಳಿಸಿಬಿಟ್ಟು ಆಮೇಲೆ ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಇದನ್ನ ಪಶುವೈದ್ಯರು ಸಹ ಗಮನಿಸ್ತಕ್ಕಂಥದ್ದು, ಅದೇ ತರ ರೈತ ಬಾಂಧವರು ಗಮನದಲ್ಲಿಟ್ಕೊಂಡಿರತಕ್ಕಂಥ ವಿಷಯ. ಅದೇ ತರ ಶಸ್ತ್ರಚಿಕ್ರಿಯೆ ಮೊದಲು ನಾವು ಆಂಟಿಟೆಟನಸ್ ಸೀರಮ್ ಅಂತ ಏನು ಮೊದಲೇ ಹೇಳಿದ್ರೆ, ಆ ಆಂಟಿಟೆಟನಸ್ ಸೀರಮ್ ನ ಪ್ರಾಣಿಗಳ ದೇಹದಲ್ಲಿ ಬಳಸಿಬಿಟ್ಟು ಆಮೇಲೆ ಶಸ್ತ್ರಕ್ರಿಯೆಯನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಈ ರೀತಿ ಮಾಡೋದ್ರಿಂದ ಈ ರೋಗ ಬರದಂಗೆ ನಾವು ತಡೆಗಟ್ಟಬಹುದು. ಮತ್ತೆ ರೋಗದ ವಿರುದ್ಧ ಲಸಿಕೆ ಪ್ರಯೋಗವನ್ನು ಸಹ ನಾವು ಮಾಡಬಹುದು. ಅದಕ್ಕೆ ನಾವು ಟೆಟನಸ್ ಟಾಕ್ಸಾಂತ ಒಂದು ಲಸಿಕೆ ಸಿಗ್ತದೆ. ಈ ಲಸಿಕೆಯನ್ನ ನಾವು ಪ್ರಾಣಿಗಳಲ್ಲಿ ನಾವು ಬಳಸೋದ್ರಿಂದ, ಅಂದ್ರೆ ಉದಾಹರಣೆ ಇವತ್ತು ಆ ಲಸಿಕೆ ಬಳಸಿದ್ರೆ ಇನ್ನು 6-8 ವಾರಗಳ ನಂತರ ಮತ್ತೊಂದು ಲಸಿಕೆ ಬಳಸೋದು, ಅದಕ್ಕೆ ಬೂಸ್ಟರ್ ಡೋಸ್ ಅಂತ ನಾವು ಕರಿತೇವೆ. ಆ ಬಳಸೋದ್ರಿಂದ ಪ್ರತಿ ವರ್ಷನೂ ಸಹ ವರ್ಷಕ್ಕೊಮ್ಮೆ ನಾವು ಈ ಲಸಿಕೆಗಳನ್ನ ಬಳಸ್ಕೊಂತ ಹೋದ್ರೆ ನಾವು ಅಂದ್ರೆ ಈ ರೋಗಗಳನ್ನ ಬರ್ತಕ್ಕಂಥದ್ದನ್ನ ನಾವು ತಡೆಗಟ್ಟಬಹುದು. ಇದೇ ತರ ಈ ಲಸಿಕೆಗಳು ಎಲ್ಲಾ ಕಡೆನೂ ಸಹ ಸಿಗ್ತದೆ. ಹಾಗಾಗಿ ರೈತ ಬಾಂಧವರು ಇದನ್ನ ಪಡೆದ್ಬಿಟ್ಟು ತಮ್ಮ ನೆಚ್ಚಿನ ಪ್ರಾಣಿಗಳನ್ನ ಈ ರೋಗದಿಂದ ಬರದಂಗೆ ನಾವು ತಡೆಗಟ್ಟಬಹುದು. ಇದು ಈ ಧನುರ್ವಾಯು ರೋಗದ ವಿರುದ್ಧ ನಾವು ಕೆಲವೇ ಕೆಲವು ವಿಷಯನ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಂದನೆಗಳು. ತಮ್ಮ ಸಮಸ್ಯೆ ಪರಿಹಾರಕ್ಕಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ತಾವು ಪಶುವೈದ್ಯರನ್ನ ಸಂಪರ್ಕ ಮಾಡುವುದಕ್ಕೆ ದೂರವಾಣಿ ಸಂಖ್ಯೆ ಹಿಂಗದ 2254542. ಬೀದರ್ನ ಎಸ್ಟಿಡಿ ಕೋಡ್ 08482. ಇದು ಈ ವಾರದ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ. ಈ ಕಾರ್ಯಕ್ರಮ ತಮಗ ಹೆಂಗ ಅನಿಸ್ತು ಅನ್ನೋದನ್ನ ನಮಗ ಎಸ್ಎಂಎಸ್ ಮೂಲಕ ತಿಳಿಸಬಹುದು. ನಮ್ಮ ಮೊಬೈಲ್ ನಂಬರ್ 9448230070. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರ. ಎತ್ತೆಮ್ಮಿಯಾಕಳು ರೈತನ ಮಕ್ಕಳು, ಎತ್ತೆಮ್ಮಿಯಾಕಳು ರೈತನ ಮಕ್ಕಳು, ಸಲಹೋ ಆತನ ಚುಕ್ಕೋಳ, ಸಲಹೋ ಆತನ ಚುಕ್ಕೋಳ, ಜ್ಞಾನಿ ವ್ಯಾಸರಿಕ್ಯಾಗ ಬ್ಯಾಸರಿಕ್ಯಾಗ ಮಮತೆಯ ತೋರಿದರ, ಬ್ಯಾನಿ ಬ್ಯಾಸರಿಕ್ಯಾಗ ಮಮತೆಯ ತೋರಿದರ, ಆನಂದದ ಹೊಳೆಯು. ಶೀರ್ಷಿಕೆ ಗೀತೆ ಹಾಡಿದವರು ಶೇಷಗಿರಿ ದಾಸ್. ಆನಂದದ ಹೊಳೆಯು ಹರದಂಗ. ತಬಲಾ ಸಾಥ್ ನೀಡಿದವರು ಸಾತಲಿಂಗಪ್ಪ ದೇಸಾಯಿ ಕಲ್ಲು. ಸಂಕಲನ ಶೋಭಾ ಎನ್ ವಕೀಲ್. ಎತ್ತ ಮಾನಿಂಗ ಕರಿಯತ್ತ ಕಾಳಿಂಗ. ಶೀರ್ಷಿಕೆ ಗೀತೆ ರಚಿಸಿ ಭಾಗವಹಿಸಿ ರಾಜೇಂದ್ರ ಆರ್ ಕುಲಕರ್ಣಿಯವರೊಂದಿಗೆ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಕರಿಯತ್ತ ಕಾಳಿಂಗ. ಇದುವರೆಗೆ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಬರುತ್ತಾರೆ. ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ. ಈಗ ಕೇಳಿ ಚಿತ್ತಾಪುರ ತಾಲೂಕಿನ ಬೆನ್ನೂರು ಗ್ರಾಮದ ಸಂಗಣ್ಣ ಭೀಮರಾವ್ ಕುಂಬಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಜಾರಿಯಾದೇನವ್ವ ತಂಗಿ ಜಾರಿಯಾದೇನೆ, ಜಾರಿಯಾದೇನವ್ವ ತಂಗಿ ಜಾರಿಯಾದೇನೆ, ಮನಸ್ಸಿನ ಗದ್ದಲದಿಂದ ಕಡಿಯಾದೇನೆ, ಮನಸ್ಸಿನ ಗದ್ದಲದಿಂದ ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಭಜನೆ ಪದ. ಗುರು ಜಾನ ಬಿಡಬೇಡ ಪರದೇಶಿ, ನೀ ಹರ ಜಾನ ಮರಿಬೇಡ ಸನ್ಯಾಸಿ. ಗುರು ಜಾನ ಬಿಡಬೇಡ ಪರದೇಶಿ, ನೀ ಹರ ಜಾನ ಮರಿಬೇಡ ಸನ್ಯಾಸಿ. ಗುರು ಜಾನ ಬಿಡಬೇಡ ಪರದೇಶಿ, ಹರ ಜಾನ ಮರಿಬೇಡ ಸನ್ಯಾಸಿ. ಇದುವರೆಗೆ ಚಿತ್ತಾಪುರ ತಾಲೂಕಿನ ಬೆನ್ನೂರು ಗ್ರಾಮದ ಸಂಗಣ್ಣ ಭೀಮರಾವ್ ಕುಂಬಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದರೆ ಈಗ ಕೇಳಿ ಒಂದು ಕೃಷಿ ಹಾಡು. ಭಾರಿ ಬೆಳಿತದರಿ ನಮ್ಮದೇ ತೋಗರಿ, ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ, ಇಲ್ಲೇ ಭಾರಿ ಬೆಳಿತದರಿ. ಎಲ್ಲಾ ಕಡೆಯೂ ಬೆಳೆದರೇನು ಕಲಬುರ್ಗಿ ತೊಗರಿಗೆ ಸಾಟಿ ಏನು, ಎಲ್ಲಾ ಕಡೆಯೂ ಬೆಳೆದರೇನು ಕಲಬುರ್ಗಿ ತೊಗರಿಗೆ ಸಾಟಿ ಏನು, ಇಳುವರಿ ಹೆಚ್ಚು ಬರುತ್ತಾದ, ಉತ್ಪಾದಕತೆ ಕಡಿಮೆ ಅದ, ಇಳುವರಿ ಹೆಚ್ಚು ಬರುತ್ತಾದ, ಉತ್ಪಾದಕತೆ ಕಡಿಮೆ ಅದ. ನಮ್ಮನೆ ತೋಟದಲ್ಲಿ ಇಲ್ಲೇ ಭಾರಿ ಬೆಳೀತದರಿ, ಇಲ್ಲೇ ಭಾರಿ ಬೆಳೀತದರಿ, ಇಲ್ಲೇ ಭಾರಿ ಬೆಳೀತದರಿ. ತಂತ್ರಜ್ಞಾನದ ಮಾಹಿತಿ ಬೇಕು, ಅದನ್ನ